ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ನೋವಿದೆ, ಇದು ಚಿಕುನ್ಗುನಿ ಇರಬಹುದು. ಹೌದು, ಚಿಕುನ್ಗುನ್ಯ ಲಕ್ಷಣಗಳೆಂದರೆ ತೀವ್ರವಾದ ಜ್ವರ, ತಲೆನೋವು ಮತ್ತು ಕೀಲು. ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ. ಆಕಾಶವಾಣಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಕೃಷಿ ಬದುಕಿನ ಅನುಭವಗಳು. ಅಂಕೋಲಾ ಅಚ್ಚವೆಯ ಭೈರವೇಶ್ವರ್ ನರಸಿಂಹ ಭಟ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಬಿ ರಾಮಡಗಿ. ಈಗ ನಮ್ಮ ಜೊತೆಯಲ್ಲಿ ಭೈರವೇಶ್ವರ ನರಸಿಂಹ ಭಟ್ ಅವರಿದ್ದಾರೆ. ಅವರು ಕೃಷಿ ತೋಟಗಾರಿಕೆ ಮತ್ತು ಕೂಡು ಕುಟುಂಬದಲ್ಲಿ ಇದ್ದುಕೊಂಡು ಒಬ್ರಿಗೊಬ್ಬರು ಪೂರಕವಾಗಿ ಏನೇನು ಸಹಾಯ ಸಹಕಾರ ಮಾಡಿಕೊಂಡು ಕೃಷಿ ಮಾಡುವಂಥವ್ರು. ಅಣ್ಣ ತಮ್ಮ ಎಲ್ಲರೂ ಮತ್ತು ಮಕ್ಕಳು ಮೊಮ್ಮಕ್ಕಳು ಜೊತೆಗೆ ಇದ್ದುಕೊಂಡೇ ಏನೆಲ್ಲ ಬದುಕನ್ನು ಕಟ್ಕೋಬೋದು ಕೃಷಿ ಮೂಲಕ. ಮತ್ತು ಕೃಷಿ ಮೂಲಕನೇ ಬೇರೆ ಬೇರೆ ಅಂದರೆ ವಿದ್ಯಾಭ್ಯಾಸ ಪಡೆದು ಬೇರೆ ಬೇರೆ ಉದ್ಯೋಗದಲ್ಲಿ ಕೂಡ ತೊಡಕೊಂಡಿದ್ದಾರೆ. ಅನೇಕ ಬದಲಾವಣೆಗಳು ಏನು ಕಂಡ್ರು ಮತ್ತು ಇವತ್ತಿಗೂ ಕೂಡ ಕೃಷಿ ಮಾಡ್ತಾ ಇದ್ದಾರೆ. ಅದರಲ್ಲಿ ಎಷ್ಟು ಖುಷಿ ಇದೆ, ಎಷ್ಟು ಕಷ್ಟ ಇದೆ ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚಿಕೊಳ್ತಾರೆ. ನಮಸ್ಕಾರ ಭೈರವೇಶ್ವರ ಅವರು. ನಮಸ್ಕಾರ. ನೀವು ಬಾಲ್ಯದಿಂದ ಬೆಳೆದಂಥ ಒಂದು ಕೃಷಿ ಪರಿಸರ ಇದೆ ನಿಮ್ಮ ಊರಿನ ಪರಿಸರ, ಆವಾಗಿನ ಶಾಲೆ, ಆವಾಗಿನ ದನದ ಬಗ್ಗೆ ಪ್ರೀತಿ. ನಮ್ಮ ಪೂರ್ವಜರು ಅಜ್ಜನೋ ತಂದೆಯವರೋ ಇದೆಲ್ಲ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಕೃಷಿಯನ್ನೇ ನಂಬ್ಕೊಂಡು ಬಂದಂಥ ನಮ್ಮ ಫ್ಯಾಮಿಲಿ ಹೇಳಿ ನಾನು ತಿಳ್ಕೊಂಡಿದ್ದು. ನಾವು ಹುಟ್ಟಿ ಬೆಳೆದು ಅದರ ನಂತರದಲ್ಲಿ ನನ್ನ ವಿದ್ಯಾಭ್ಯಾಸ ಮಾಡಬೇಕಿದ್ರೆ 5ನೇ ಕ್ಲಾಸಿಂದ ಅವಾಗೇನೋ ಖಾಸಗಿ ಶಿಕ್ಷಣ ಮಾಡಿದ್ರೆ 1 ಕ್ಲಾಸ್ ಮುಗಿಸಿ ತದನಂತರಲ್ಲಿ 6ನೇ ಕ್ಲಾಸಿಂದ ಸಂಪೂರ್ಣವಾದಂಥ ವಿದ್ಯಾಭ್ಯಾಸಕ್ಕಾಗಿ ಅಂಕೋಲಕ್ಕಾಗಿ ನಾನು ಹೋಗುವಂಥ 10ನೇ ತರಗತಿವರೆಗೆ ಮಾತ್ರ. ತದನಂತರದಲ್ಲಿ ನಮ್ಮ ಕಾಲೇಜಿಗೆ ಹೋಗ್ಲಿಕ್ಕೆ ನಾನು ಇಷ್ಟ ಇತ್ತು, ಅದೇನು ನಮಗೆ ಲಭ್ಯ ಇಲ್ಲ ಅಂತ ನಾನು ತಿಳ್ಕೊಳ್ಬೇಕಾಗ್ತದೆ. ತದನಂತರ ಹೈಸ್ಕೂಲ್ ಬಿಟ್ಟು ಬಂದಮೇಲೆ ನಾನು ಸಂಪೂರ್ಣವಾಗಿ ಮನೆಯಲ್ಲೇ ಬಂದು ಹಿಂದೆ ಅದೇ ಒಂದು ಅಭ್ಯಾಸದವರು ರೂಢಿ ಹೊಡ್ಸ್ಕೊಂಡು ಕೃಷಿ ಕೆಲಸದಲ್ಲಿ ಏನೇನು ಅಜ್ಜ ಅಥವಾ ತಂದೆಯವರು ಸಂಪೂರ್ಣವಾದಂಥ ಒಂದು ಈ ಗದ್ದೆ ಹುಡುಗಿದ್ರೆ ಪೂರ್ತಿ ಎತ್ತು ಕೋಣ ಅಂದರೆ ಜೋಡಿ ಕಟ್ಕೊಂಡು ಹೂಡುವಂಥ ಪದ್ಧತಿ ಇತ್ತು. ಅದಂತ ಬೆಳೀತಾ ಬೆಳೀತಾ ಬಂದು ಈ ಗದ್ದೆ ಕೃಷಿ ಮಾಡೋದ್ರಲ್ಲಿ ನಾನು ಸಹಿತವಾಗಿ ನನ್ನ ಒಂದು ಕಾರ್ಗದ್ದೆ ಅಂತ ಹೇಳ್ತಾರೆ ನಾವು, ಅದಕ್ಕೂ ಸಹಿತ 2-3 ವರ್ಷ ಸ್ವತಃ ನಾನು ಲೇಬರ್ ಜೊತೆಗೆ ನಾನು ಸ್ವತಃ ಅಂದರೆ ಹ್ಯಾಬಿಟ್ ಅಂತ ಹೇಳಿದ್ರೆ ಮಳೆಗಾಲ ಬಂದ ಮೇಲೆ ಈ ಹಣ್ಣಿನ ಗಿಡಗಳಲ್ಲೆಲ್ಲ ಇರ್ತದೆ, ಹಣ್ಣಿನ ಗಿಡನೋ ಏನೋ ಮಾವಿನ ಗಿಡನೋ ಹಲಸಿನ ಗಿಡನೋ ಆ ಒಂದು ಪ್ರವೃತ್ತಿ ನಾನು ಬೆಳೆಸ್ಕೊಂಡು ಬಂದದ್ದಿದೆ. ಜಮೀನು ಸುತ್ತಮುತ್ತಲು ಅಲ್ಲಲ್ಲಿ ಗಿಡ ನೆಡುವುದು, ಹಣ್ಣಿನ ಗಿಡವೋ ಮಾವಿನ ಗಿಡವೋ ಹಲಸಿನ ಗಿಡವೋ ಅಥವಾ ಇನ್ನಿತರ ಯಾವುದೇ ಒಂದು ಹವ್ಯಾಸನ ಸಹಿತ ನಾನು ಮಾಡಿಸ್ಕೊಂಡು ಬಂದಿದ್ದೇನೆ. ಅದು ನನಗೆ ಇವತ್ತಿಗೆ ತೃಪ್ತಿನೂ ತಂದಿದೆ. ಯಾಕೆಂದರೆ ಆವಾಗ ನೆಟ್ಟಂಥ ಗಿಡ ಇವತ್ತಿಗೆ ಹೆಮ್ಮ ಈ ರೀತಿಯ ಈಗ ತಂತ್ರಜ್ಞಾನ ಕೊಟ್ಟುವಂಥ ವಿಧಾನ ಇಲ್ಲಾಗಿತ್ತು. ಮಾವಿನ ಗಿಡಕ್ಕೆ ನಿಮಗೆ ಗೊತ್ತಿರ್ಬೋದು ನಮ್ಮಲ್ಲಿ ಅದು ಅಳತೆ ನನಗೆ ಹೇಳಲಿಕ್ಕಿಲ್ಲ, ಒಂದು ಈ ಒಂದು ಸೈಜಿನಲ್ಲಿ ಬೆಳೆಸ್ಕೊಂಡು ಅದಕ್ಕೆ ಕಸಿ ಕಟ್ಟುವಂಥ ವಿಧಾನಗಳಾಗಲಿತ್ತು. ಬಹಳ ಪ್ರಾಮುಖ್ಯತೆ ಪಡೆದಿದೆ ಅಂತ ಈಗಲೂ ಪಡೆದಿದೆ, ಆಗಲೂ ಅದಕ್ಕೆ ಬಗ್ಗೆ ಹೆಚ್ಚಿಗೆ ಆಸಕ್ತಿ ಇತ್ತು, ಜನರೆಲ್ಲ ಇಷ್ಟಪಡ್ತಿದ್ರು. ಅದನ್ನು ನಾನು ಹೆಚ್ಚು ಕಮ್ಮಿ ನಮ್ಮ ಎಲ್ಲ ಹೊಲದಲ್ಲಿ ಎಲ್ಲ ಇದ್ದರೂ ಹಾಗೊಂದು 50 ಗಿಡವನ್ನು ನಾನು ಕಸಿ ಕಟ್ಟೇ ಮಾಡಿದ್ದಾಗ ಇದೆ ದಾಖಲೆ ಅಲ್ಲ, ಇವತ್ತಿಗೂ ಆ ಗಿಡ ಇದೆ ನಮ್ಮ ಹೊಲದಲ್ಲಿ. ಜೊತೆಗೆ ಹಲಸು ನಮ್ಮಲ್ಲಿ ಬಣ ತಿನ್ನೋರು ಕಡಿಮೆ ಆಗ್ಬಿಟ್ಟಿದೆ ಈಗಿನ ದಿನದಲ್ಲಿ. ಎಷ್ಟು ಸಾಕಷ್ಟು ನಮ್ಮ ಭೂಮಿಯಲ್ಲಿ ಇದೆ ಯಾವುದು ಹಲಸಿನ ಗಿಡ, ಹಲಸಿನ ಬಗ್ಗೆ ಮಾವಿನ ಗಿಡನೂ ಅಷ್ಟೇ, ಆವಾಗಲೂ ಬೇಡಿಕೆ ಬಾಳಿತ್ತು. ಆ ಒಂದು ಕಾಲದಲ್ಲಿ ಅಂಕೋಲದಲ್ಲಿ ಕರೀಶಾಡು ಬೇಡಿಕೆ ಅಂದರೆ ಹುಬ್ಳಿಗೆ ಹೋಗಿ ಮಾರ್ಕೆಟ್ ಇತ್ತು, ಬಂದು ಕೊಯ್ಕೊಂಡು ಹೋಗ್ತಿದ್ರು, ಗುತ್ತಿಗೆ ಮಾಡ್ತಿದ್ರು. ನಾವು ಸಹಿತ ವ್ಯಾಪಾರ ಮಾಡೋದಿದ್ದರೆ ಅಂಕೋಲನ ಬೇರೆ ಬೇರೆ ಕಡೆ ತಗೊಳ್ಳೋ ಅವಕಾಶ ಇತ್ತು. ಈಗಲೂ ಸಹಿತ ಬೇಡಿಕೆ ಹಾಗಂತೇಳಿ ಮರಗಳನ್ನು ಯಾವುದೇ ನಿರ್ಲಕ್ಷ್ಯ ಮಾಡಲಿಲ್ಲ, ಈಗಲೂ ಉಂಟು ಫಲ ವಸ್ತುಗಳು ಹಣ್ಣಿನ. ಜೊತೆಗೆ ನಮ್ಮಲ್ಲಿ ಆವಾಗ ನಾನು ಒಂದು ಮಾಡುವ ಸಂದರ್ಭದಲ್ಲಿ ನಮ್ಮಲ್ಲಿ ಒಟ್ಟು ಕುಟುಂಬದ ಬೇಸಾಯದಲ್ಲಿ ಅಡಕೆ ಕೃಷಿ ಸ್ವಲ್ಪ ಕಡಿಮೆ ಇತ್ತು. ಅಡಕೆ ಕೃಷಿ ಇತ್ತು, ಗಿಡ ಇತ್ತು, ಗೊಬ್ಬರ ಹಾಕುವಂಥ ಪದ್ಧತಿ ಇಲ್ಲಾಗಿತ್ತು. ಹೆಚ್ಚಿಗೆ ಮಂದು 25-30 ವರ್ಷ ಹಿಂದೆ ಅಂದರೆ ಸಗಣಿ ಏನು ಅದಕ್ಕೆ ಅಡಕೆ ಗಿಡಕ್ಕೆ ಸೊಪ್ಪು ಎಷ್ಟು ಹಾಕ್ತಾರೆ ಅಥವಾ ಮಣ್ಣು ಗಿಡ ಎಷ್ಟು ಹಾಕಿ ಪದ್ಧತಿ ಇತ್ತು. ಪದ್ಧತಿ ಅಂತ ಮಾಡಬೇಕಿದ್ದೀಗ ಅದು ಸಹಿತ ನಾನು ಮಾಡಿಕೊಂಡು ಬಂದಿದ್ದೇನೆ. ಹೆಚ್ಚಿನ ಒಂದು ಅಡಕೆಯನ್ನು ವಿಸ್ತಾರವನ್ನು ಮಾಡಿದ್ದೇನೆ. ಈಗಿನ ದಿನದಲ್ಲಿ ಹೇಳಬೇಕಾದ್ರೆ ಆರ್ಥಿಕವಾಗಿ ನಮಗೆ ಅದು ಒಳ್ಳೆ ನಮಗೆ ಅದು ಅನುಕೂಲನೂ ಆಗಿದೆ. ಅಡಕೆಗೆ ದರಮಾನಗಳು ತೀರಾ ಕಡಿಮೆ ಅಂದರೆ ಅವನು ಅಡಕೆ ವೈನು ಮುಂದೆ ಬೇಕೋ ಬೇಡವೋ ಹೇಳುವಂಥ ಮನಸ್ಥಿತಿ ನಮ್ಮ ಅಂಥ ರೈತರಿಗೆ ಬಂದಿತ್ತು. ಮಾರ್ಕೆಟಿನ ಒಂದು ಇದರಿಂದ ಆನಂತರ 10 ವರ್ಷ ನಂತರ 11 ವರ್ಷ ನಂತರ ಈಗಲೇ ಅದು ಕಳೀತಾ ಕಳೀತಾ ಬಂದ ಒಳ್ಳೆ ಪ್ರಕಾರ ನಮ್ಮ ಒಂದು ಅವಿಭಕ್ತ ಕುಟುಂಬದಲ್ಲಿ ತೆಂಗಿನಕಾಯಿ ಮರ ಇತ್ತು. ವಿಶೇಷ ಕಾರ್ಯ ಮಾಡಬೇಕಿದ್ರೆ 100-200 ತೆಕೊಬಂದಿದ್ದುದು ನನಗೆ ನೆನಪಿದೆ, ತಂದೆಯವರು ಅಜ್ಜನವರು ಆ ಒಂದು ಕಾಲದಲ್ಲಿ 25-30-35 ವರ್ಷದಿಂದ. ಅದ ನಂತರ ತೆಂಗು ಸಹಿತ ನಾವು ಸಾಕಷ್ಟು ಮಾಡಿದ್ದೇವೆ. ಇವತ್ತಿನ ದಿನದಲ್ಲಿ ಮಾರ್ಕೆಟಿಗೆ ಹೆಚ್ಚಾದ್ದನ್ನು ಹಿಡಿದು ನಾವು ನೋಡಿದು ಬಂದಕಲ್ಲ ನಮ್ಮಲ್ಲಿ ತುಂಬ ಕಬ್ಬು ಬೆಳೀತಿದ್ರು. ಬಯಲುಸೀಮೆಯಲ್ಲಿ ಸಕ್ಕರೆಗಾಗಿ ಅಥವಾ ಉದ್ಯಮಕ್ಕಾಗಲ್ಲ, ಮನೆಗೆ ಬೇಕು ಅಂತೇಳಿ ತುಂಬ ಹೆಚ್ಚು ಕಮ್ಮಿ ಒಂದು 30 ಗುಂಟೆ ಅಂದರೆ 10 ಗುಂಟೆ 15 ಗುಂಟೆ ಕಬ್ಬು ಮಾಡ್ತಾ ಇದ್ದರು. ಒಂದು 15 ದಿನ ನಮ್ಮಲ್ಲಿ ಆಲಯ ಮನೆಯ ಪದ್ಧತಿ ನಿಮ್ಮ ಕೇಳಿರ್ಬೋದು ಆ ಕಡೆ ಶಿರ್ಸೆ ಕಡೆಯಲ್ಲಿ. ಆ ಒಂದು ಪದ್ಧತಿ ನಮ್ಮಲ್ಲಿ ನಾವು ಇದೆ. ನಾವು ಸಹಿತ ಅದರಲ್ಲಿ ಸಕ್ರಿಯವಾಗಿ ರಾತ್ರಿ ಆ ಬೆಲ್ಲ ಮಾಡುವಂಥ ಸಂದರ್ಭನೋ ಅಥವಾ ಕೋಣವನ್ನು ಕಡಿಮೆ ಇತ್ತುವಾಗ ಅದಕ್ಕೆ ಥರ ಒಳ್ಳೆ ಬೆಲೆ ಇಲ್ಲದಿದ್ರು ಸಹಿತವಾಗಿ ಯಾಕೆ ಅದೊಂದು ಮಜಾ ಇತ್ತು. ಆಗ ಹಾಗೊಂದು ಖುಷಿನೇ ಬೇರಿತ್ತು. ಯಾಕೆ 4-15 ದಿನ 14 ದಿನ ಕಬ್ಬನ ಗಾಣ ಮಾಡಿದ್ರೆ ಏನೋ ಹೊರನವರು ಅತಿಥಿಗಳು ಬಂದರೆ ಹಾಲು ಕೊಡುವುದು ಅಥವಾ ಬೆಲ್ಲ ತಿನ್ನೋದು ಅನ್ನೋ ಪದ್ಧತಿ ಇತ್ತು. ಅದು ಈಗ ಸದ್ಯದ ಒಂದು 4-3 ವರ್ಷದ ಕಬ್ಬನ್ನು ನಾನು ಬಿಟ್ಟುಕೊಂಡಿದ್ದೇನೆ. ಇತ್ತೀಚೆಗೆ ನವಿಲು ಸಹಿತ ತಿನ್ನುವಂಥದ್ದು ನಾವು ನೋಡಿದ್ದೇವೆ. ಕಬ್ಬಿನ ಬೇಸಾಯವನ್ನು ನಾನು ಸದ್ಯಕ್ಕೆ 1-2 ವರ್ಷ ಹೆಚ್ಚು ಬಿಟ್ಟಿದ್ದೇನೆ. ಫೋಟೋನು ತೆಗಿಬೋದು, ಭತ್ತ ಕೃಷಿ ಮಾಡಿದ್ದೇನೆ. ಜೊತೆಗೆ ಭಾಗ ಆಯ್ತು ದೃಷ್ಟಿಯಿಂದ ಹೇಳಿದ್ದೇನಲ್ಲ, ಹಣ್ಣು ಗಿಡ, ಅಡಕೆ ಗಿಡ, ಮಾವಿನ ಗಿಡ ಅಥವಾ ತೆಂಗಿನ ಗಿಡವನ್ನು ಎಲ್ಲವನ್ನು ಮಾಡಿದ್ದೇನೆ. ಇನ್ನೂ ಒಂದು ನನ್ನ ಹೆಚ್ಚಿನ ಒಂದು ಆಸಕ್ತಿ ನನ್ನ ತಲೆಯಲ್ಲಿ ಬಂದಿದ್ದು, ಜಮೀನು ಸುತ್ತಮುತ್ತ ಒಣಭೂಮಿಗಳಿದ್ದು ಮಾಡಲಿಕ್ಕೆ ಸಾಗುವಳಿ ಆಗಿದ್ದರೆ ಸೊಪ್ಪಿನ ಗಿಡನೋ ಅಥವಾ ನೆಟ್ಟಿದ್ದು ನಮ್ಮದು ಇದೆ ಇವತ್ತಿಗೆ. ಯಾಕೆ ಸೊಪ್ಪು ಅಂಥವನ್ನು ಇದ್ದರೆ ಭೂಮಿ ಹಸನಾಗಲಿಕ್ಕೆ ಅದೊಂದು ಮಾರ್ಗ ಸೊಪ್ಪಿನ ಗಿಡಗಿದ್ದರಲ್ಲಿ. ಯಾಕೆಂದ್ರೆ ಈ ಒಂದು ಹಿಂದಿನ ಕೃಷಿ ಪದ್ಧತಿಯಲ್ಲಿ ಕೊಟ್ಟಿಗೆ ಗೊಬ್ಬರ ಸೊಪ್ಪು ಅದೇ ಅದಕ್ಕೆ ಆಹಾರ ಭೂಮಿಗೆ. ಈಗ ತಂತ್ರಜ್ಞಾನದಲ್ಲಿ ಕೆಮಿಕಲ್ಸ್ ಹಾಕ್ತಾರೆ ಮಾಡ್ತಾರೆ ಬಿಟ್ಟರೆ, ಆದರೆ ನಾನು ಇವತ್ತು ನಾನು ಹೇಳ್ಕೊಳ್ತೇನೆ ನಮ್ಮ ಒಂದು ಅವಿಭಕ್ತ ಕುಟುಂಬದ 30 ಪರಂಪರಾಗತ ಮಾಡ್ಕೊಂಡು ಬಂದ ಏನೋ ಕೃಷಿ ಇದೆಯೋ ಎಂತ ಕೊಟ್ಟಿಗೆ ಗೊಬ್ಬರ ಹಾಕ್ತೇವೆ, ಸೊಪ್ಪು ಹಾಕ್ತೇವೆ. ಜೊತೆಗೆ ಈಗ ಸದ್ಯದಲ್ಲಿ ಆರ್ಗ್ಯಾನಿಕ್ ಹೇಳುವಂಥ ಒಂದು ಗೊಬ್ಬರನೂ ಬಂದಿದೆ, ಅದನ್ನು ಸಹಿತ ಯೂಸ್ ಮಾಡ್ತಾ ಇದ್ದೇವೆ ನಾವು. ಅಂದ್ರೆ ಅವಾಗ ಮುಂಚೆ ದನಕರುಗಳ ಸಂಖ್ಯೆ ಜಾಸ್ತಿ ಇತ್ತು, ಸಗಣಿ ಸಾಕಷ್ಟು ಸಿಗ್ತಿತ್ತು, ಈಗ ಸಾಕಲ್ಲ. ಅಲ್ಲ, ಆವಾಗ ನಮ್ಮ ಮನೆಯಲ್ಲಿ ಕುಟುಂಬದ ಒಂದು 25-30 ನಗಗಳಿದ್ದು ಆ ಒಂದು ಸಂದರ್ಭ. ಯಾಕೆ ಆಗ ವ್ಯವಸ್ಥೆ ಇತ್ತು ಅಂತ ಕೇಳಿದ್ರೆ ದನಗಳನ್ನು ಬಿಡ್ಲಿಕ್ಕೆ ಬೇಕಷ್ಟು ಹೊರಗಡೆಗೆ ಭೂಮಿಗಳನ್ನು ನಮ್ಮಲ್ಲಿ ಬೇಡ ಅಂತ ಹೇಳ್ತಾರೆ, ಮಿಂದ್ಕೊಂಡು ಬರ್ತಿದ್ರು ಸಾಕು. ಯಾಕೆ ಕೇಳಿದ್ರೆ ದನಗಳು ನಾವು ಇವತ್ತು ಇಲ್ಲ ಅಂತ ಹೇಳಿದ್ರೆ ಕೃಷಿಯಲ್ಲಿ ನಾವು ಶೂನ್ಯನಿ. ಏನೇ ಆಧುನಿಕ ಬರುವಂತ ಉತ್ಪನ್ನಗಳು ನಮಗೆ ಬೇಕೇ, ಅದು ಮಾನವನಿಗೆ ಆರೋಗ್ಯಕ್ಕೆ ಹೇಳಿದಂತ ಒಂದು ದಿವ್ಯ ಔಷಧಿ ಅಂತೇಳಿ ಹೇಳ್ಬೇಕು. ಯಾಕೆ ಡಾಕ್ಟರ್ ಮೊದಲು ಹೋದ್ರೆ ಗುಳಿಗೆ ತಕೊಂಡ್ರೆ ಹಾಲು ತಕೊಳ್ಳಿ ಅಂತ ಹೇಳುವಂಥದ್ದು ಈಗಲೂ ಡಾಕ್ಟರ್ ಅದನ್ನು ಹೇಳೇ ಹೇಳ್ತಾರೆ. ಆದ್ರೆ ಈಗ ಹಾಲು ತಕೊಂಡು ಕುಡಿಬೇಕಂದ್ರೆ ಸಾಮಾನ್ಯ ಜನ ಎಲ್ಲ ಈಗ ಪ್ಯಾಕೆಟ್ ಹಾಲುಗಳೆಲ್ಲ ಬರ್ತದಲ್ಲ ಮಾರ್ಕೆಟ್ಲಿ ಸಿಗುವಂಥದ್ದು, ಅದನ್ನು ಮಾರ್ಕೆಟಿಗೆ ಬರ್ಲಿಕ್ಕೆ ವಾಪಸ್ ಆಗೋದು ನನ್ನ ಒಂದು ಕಲ್ಪನೆ. ಹಾಗೆ ಆಗ್ತದೆ. ಮತ್ತೆ ನಮ್ಮಲ್ಲಿ ಪರ್ಸೆಂಟೇಜ್ ಕಡಿಮೆ ಆಗಿ ಬಂದಿದೆ. ಯಾಕಂದ್ರೆ ನಮ್ಮಲ್ಲಿ ಈಗ ಕೆಲವು ಹಾಲು ಕೊಡುವಂಥ ಹೈನುಗಳು ಹೆಚ್ಚಿದ್ರು ಹೋರಿಗಳ ಪ್ರಮಾಣಗಳಲ್ಲಿ ಯಾರು ಸಾಕೋದಿಲ್ಲ. ಯಾಕಂದ್ರೆ ಸಾಕೋದು ಸ್ವಲ್ಪ ಕಷ್ಟನೂ ಇದೆ, ಅಷ್ಟೇ ಇರೋದಿಲ್ಲ. ನಮ್ಮಂಥವ್ರು ಭೂಮಿ ಬಿಡಿ ನಮ್ಮನೆಲ್ಲ, ಆದರೂ ನಮ್ಮ ಭಾಗದಲ್ಲಿ ಹೆಚ್ಚು ಕಡಿಮೆ ಅಚ್ಚುವೆ ಇರ್ಬೋದು. ಅಂಕೋಲ ತಾಲೂಕಿನ ಈ ಕಡೆ ನೀವು ಕೇಳಿರ್ಬೋದು, ಹಳ್ಳಿಗರು 90% ದನಗಳನ್ನು ಸಾಕಿ ಮೇವಿಲ್ಲದವರು ಬೇರೆ ಬೇರೆ ಬದಲಿ ವ್ಯವಸ್ಥೆ ಬಂದಿದೆ ಅದಕ್ಕೆ ಸಾಕಲಿಕ್ಕೆ. ಅಲ್ಲ, ಹೈನುಗಾರಿಕೆ ಇಲ್ಲದಿದ್ರೆ ಕೃಷಿಗೂ ಬೇಕು, ನಮ್ಮ ಆರೋಗ್ಯ ದೃಷ್ಟಿಯಿಂದ ಇವತ್ತು ಬೇಕಲ್ಲ ಅದು. ಹೈನುಗಾರಿಕೆ ಇಲ್ಲದಿದ್ರೆ ಇವತ್ತು ಎಷ್ಟೇ ನೀವು ಆರ್ಥಿಕವಾಗಿ ನೀವು ಸದೃಢವಾಗಿದ್ದರೂ ಸಹಿತವಾಗಿ ಆರೋಗ್ಯಕ್ಕೆ ಮೂಲ ಹೈನುಗಾರಿಕೆಯಿಂದ ಬರುವಂಥ ಉತ್ಪನ್ನಗಳೇನಿದೆಯಲ್ಲ, ಹಾಲು ಮೊಸರು ತುಪ್ಪನೋ ಅದೇ ಬೇಕೇ ನಮ್ಮ ಒಂದು ನನ್ನಂತ. ಖರ್ಚು ಜಾಸ್ತಿ ಇದೆ, ಬರೋರು ಕಡಿಮೆ ಇದ್ದಾರೆ. ಆವಾಗ ಈಗಿನಕ್ಕಿಂತ ಜನಸಂಖ್ಯೆ ಕಡಿಮೆ, ಹೊಟ್ಟೆಗೆ ಬೇಕಂದ್ರೆ ದುಡಿಬೇಕು, ಎರಡು ಸಿದ್ಧಕ್ಕೆಯನ್ನು ತಂದುಕೊಂಡು ಮನೆ ಮಾಡುವಂಥ ಪದ್ಧತಿ ಇತ್ತು ಆ ಕಾಲದಲ್ಲಿ. ಹಾಗಾಗಿ ಈಗ ಅದು ಕಡಿಮೆ ಆಗಿದೆ ಅಂತ ಹೇಳಲ್ಲ. ಈಗೇನು ಇತ್ತೀಚೆಗೆ ಬರ್ತಾ ಸರ್ಕಾರದ ಸೌಲಭ್ಯಗಳ ಸೌಲಭ್ಯ ಅಲ್ಲದು, ಸರ್ಕಾರ ಕೊಡಲೇಬೇಕಾದಂಥ ಆಹಾರ ಭದ್ರತೆ ಕಾಯ್ದೆಯಲ್ಲಿ ಸಹಿತವಾಗಿ ಅದು ಸೌಲಭ್ಯ ಅಂತೇಳಿ ನಾಡೋದಿಲ್ಲ. ಅದು ಕರ್ತವ್ಯ, ಸರ್ಕಾರದ ಒಂದು ಕರ್ತವ್ಯ ಅಂತೇಳಿ ಅನಿಸ್ತದೆ. ಅದು ಕೊಡ್ತಾ ಇದೆ. ಈಗಿನ ಹೊಸ ಜನರೇಷನ್ ಬಂದರೆ ಸ್ವಂತ ಏನು ಅವರಿಗೆ ಒಂದು ಹೊಸ ಯುವಕರಿಗೆ ಖರ್ಚಿಗೆ ಬೇಕೋ, ನನಗೆ ತಿಳಿದ ಪ್ರಕಾರ ಮೊಬೈಲಿಗೆ ಖರ್ಚಿರ್ಬೋದು ಅಥವಾ ಗಾಡಿ ಓಡಿಸ್ಲಿಕ್ಕೆ ಬರ್ಬೋದು, ಅಷ್ಟಕ್ಕಾಗಿ ಕೆಲವು ಜನ ದುಡಿತಾ ಇದ್ದಾರೆ. ಕೆಲವು ಈಗ ಒಂದು 40-50 ವರ್ಷದಂತ ಕೆಲವಾಗಿ ಮುಗಟ್ಟಿನ ಸಲುವಾಗಿ ಅಡಕೆ ಗಿಡ ಮಾಡ್ಕೊಂಡಿದ್ದಾರೆ, ತಿನ್ನಲಿಕ್ಕೆ ತೆಂಗಿನಕಾಯಿ ಮಾಡ್ಕೊಂಡಿದ್ದಾರೆ, ಭತ್ತವನ್ನು ಬೆಳೀತಾರೆ. ಆದರೂ ಬರ್ತಾರೆ. ಅವರು ಬರೋದ್ರಿಂದ ನಾವಿವತ್ತು ನಮ್ಮಂಥ ರೈತರು ಬದುಕ್ತಾ ಇದ್ದರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಎಲ್ಲವನ್ನೂ ಜನ ಇಲ್ದ್ರಿ ಕೃಷಿಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸಂಪೂರ್ಣವಾಗಿ ಆಧುನಿಕತೆಗೆ ಬಂದರೂ ಸಹಿತವಾಗಿ ಅದಕ್ಕೆ ಜನಗಳು ಬೇಕೇ ಆಪರೇಟ್ ಮಾಡಲಿಕ್ಕೆ, ಹೌದಲ್ಲ? ಈ ಕೃಷಿಯನ್ನೇ ನಂಬಿಕೊಂಡು ಅಂದರೆ ಬೆಳೆಗಳು ಬದಲಾವಣೆ ಹಾಕೊಂತ ಬಂದು, ಕೃಷಿ ಪದ್ಧತಿ ಬದಲಾವಣೆ ಹಾಕೊಂತ ಬಂತು, ಆದರೂ ಕೂಡ ನೀವು ಎಲ್ಲದಕ್ಕೂ ಹೊಂದ್ಕೊಂಡಿದ್ದೀರಿ, ಹೌದಲ್ಲ? ಹೊಂದ್ಕೊಂಡು ಏನೇನು ಗಳಿಸಿದ್ರಿ? ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ಬೋದು, ಅಥವಾ ಬೇರೆ ಮನೆ ಕಟ್ಟುವುದಾಗ್ಬೋದು, ಮದುವೆ ಆಗ್ಬೋದು, ಒಂದು ಸಾಹಸ ಅದು. ಈಗ ನಮ್ಮ ವಿಭಕ್ತ ಕುಟುಂಬದ ಮುಖ್ಯಸ್ಥನಾಗಿ ನಾನು, ಅವರಿಗೂ ಎರಡು ಗಂಡು ಹುಡುಗರು ಹುಟ್ಟಿದ್ದಾರೆ. ನನಗೆ ಮುಖ್ಯವಾಗಿ ಮೂರು ಹೆಣ್ಣು ಹುಡುಗಿಯರೇ. ನಮಗೆ ಮದುವೆಯಾಗಿ ಮಕ್ಕಳು ಹುಟ್ಟುವ ಸ್ವಲ್ಪ ವಿದ್ಯಾಭ್ಯಾಸ ಶೈಕ್ಷಣಿಕವಾಗಿ ಸ್ವಲ್ಪ ಪ್ರಗತಿ ಆಗಿದೆ ನಮ್ಮ ಭಾಗದಲ್ಲಿ. ನಮ್ಮ ಹೇಳಬಾಗಲಿಲ್ಲ, ನಮ್ಮ ಅಚ್ಚುವೆ ನಮ್ಮ ಮಕ್ಕಳ ಮೇಲೆ ಆಗಿಲ್ಲ. ನಮ್ಮ ಅಣ್ಣನ ಮಕ್ಕಳಿಗಿರ್ಬೋದು, ಹೆಚ್ಚಾಗಿ ಅಣ್ಣನ ಮಕ್ಕಳೇ ಇದ್ದವರು, ಬಾಕಿಯವರು ಬೇರೆ ಬೇರೆ ಕಡೆಗೆ ವಸತಿ ಮಾಡಿ ಅಲ್ಲಲ್ಲಿ ಕೊಟ್ಕೊಂಡಿದ್ದಾರೆ. ಅವರಿಗೆ ಸಹಿತ ಸಂಪೂರ್ಣವಾದಂಥ ಒಂದು ಶಾಲಾ ಶಿಕ್ಷಣವನ್ನು ಕಲಿಸಿ, ಈಗ ಅಣ್ಣನ ಹುಡುಗರು ಇವತ್ತು ವೇದ ಅಧ್ಯಯನ ಮಾಡಿ, ನಮ್ಮ ಬ್ರಾಹ್ಮಣರು ಆದ್ದರಿಂದ ಪೌರೋಹಿತ್ಯ ಭಾಗ ಹೆಚ್ಚು ಬೇಡಿಕೆನೂ ಇದೆ, ಮಾಡಬೇಕಾದಂಥ ಬ್ರಾಹ್ಮಣರು ಹೇಳಿ ಪರಿಸ್ಥಿತಿ ಮೇಲಿಂದ ಬೇರೆ ಬೇರೆ ಬೇರೆ ಖರ್ಚು ಬಂತು, ಆಗ ಉತ್ಪನ್ನ ಕಡಿಮೆ ಇದ್ರೂ ಸಹಿತವಾಗಿ ಮೊದಲೇ ನಮ್ಮ ಮನೆಯಲ್ಲಿ ನಾವು ತರಣ ಹೆಚ್ಚಿಗೆ ಬಂದು 20 ವರ್ಷ 22 ವರ್ಷ ಇರಬೇಕಿದ್ರೆ, ಆ ಕಾಲದಲ್ಲಿ ಸೋಗೆ ಮನೆಗಳಿತ್ತು ನಮ್ಮ ಮನೆಯಲ್ಲಿ. ಸೋಗೆ ಮನೆಯಿಂದ ಹಿಂದಿನ ಕಾಲ ನಮ್ಮ ಅಡಕೆ ಸೋಗೆಯನ್ನು ಹೊದ್ಕೊಂಡು ಪೂರ್ತಿ ಈ ಕಟ್ಟಿಗೆ ಮನೆಯಿಂದ ಕಟ್ಟಿಗೆಂದೇ ಕಂಬ. ನಮ್ಮ ವಹಿವಾಟಿಗೆ ಬಂದರಾಗೇನೋ ನಮ್ಮ ಯೋಗನೋದೇನೋ, ಈಗ ಒಂದು 25 ವರ್ಷ ಆಯಿತು, ಸದೃಢವಾದಂಥ ಒಂದು ಮನೆಯನ್ನು ಸಹಿತ ನಮ್ಮ ಕುಟುಂಬಕ್ಕೆ ನಾವು ಮಾಡ್ಕೊಂಡಿದ್ದೇವೆ. ಉತ್ಪನ್ನದ ಎಲ್ಲ ಇಡೀ ಕುಟುಂಬವನ್ನು ನಿಭಾಯಿಸಿ ನಮ್ಮ ಒಂದು ಮೊದಲನೇ ಹೆಣ್ಣು ಮಗಳಿಗೆ 4th-7th class ನಮ್ಮ ಊರಿನಲ್ಲಿ ಆಯಿತು. ಆನಂತರ ಇಲ್ಲೇ ನಾವು ಬೇರೆ ಬೇರೆ ಕಡೆಗೆ ಇಟ್ಟಿದ್ದೀವಿ. ನಮ್ಮ ಅನುಕೂಲ ಯಲ್ಲಾಪುರದಲ್ಲಿ SSLC ಆಯಿತು, PUC ಆಯಿತು. ಆನಂತರ ಕುಮಟಾದಲ್ಲಿ ಮುಂದಿನ ಪದವಿ ಶಿಕ್ಷಣವನ್ನು ಸೈನ್ಸೇ ಓದಿ ಮಾಡಿದ್ದಾಳೆ ಅವರು. ತದನಂತರ ಸೈನ್ಸ್ ಮಾಡಿದ್ರು, ತಾನು ಮುಂದೆ ಓದ್ತೇನೆ, ತಾನು MSc ಮಾಡ್ತೇನೆ ಅಂತ ಹೇಳ್ತಾಳು. ತದನಂತರ ಏನೋ ಕಾರ್ಯ ಹೊಡೆಯುವಂಥ ಪರಿಸ್ಥಿತಿ BEd ಸಹಿತ ಮಾಡಿದೆ. ಎರಡನೇವಳು 5th class ಶಿಕ್ಷಣ ಮುಗಿಸಿ ಗುರುಕುಲ ಶಿಕ್ಷಣಕ್ಕಂತ ಹೊಸನಗರದ ನಮ್ಮ ರಾಮಚಂದ್ರಾಪುರ ಮಠದ ಗುರುಕುಲದಲ್ಲಿ ವೇದ ಅಭ್ಯಾಸ ಮಾಡಿ SSLC ಓದಿ ತಂತ್ರ ಶಿಕ್ಷಣವನ್ನು ಕುಮಟಾದಲ್ಲಿ ಮಾಡಿ, ಅದು ಸಹಿತ ಇವತ್ತಿಗೆ ಇಬ್ಬರ ಹುಡುಗಿಯರನ್ನು. ಈಗ ಮೂರನೇ ಹುಡುಗಿ ಇವತ್ತಿಗೆ BCOM ಮುಗಿಸಿದ್ದಾಳೆ, ಮೊನ್ನೆ ಅಷ್ಟೇ ಎಕ್ಸಾಮ್ ಮುಗೀತು. ಅದು ಅಷ್ಟೇ ತನ್ನ ಅನಿಸಿಕೆ, ತಾನು ಏನೋ ಅವ್ರ ಜೊತೆಗಾರರು ಒಳ್ಳೊಳ್ಳೆ ಸಿಕ್ಕಿದ್ದಾರೆ ಇಲ್ಲಿ ಹೊನ್ನಾವರದಲ್ಲಿ PUC ಹೇಳ್ತು, ಮೊದಲನೇ ವರ್ಷದಿಂದ ಅದನ್ನು ಜೊತೆಗೆ ತಗೊಂಡು ಹೋಗ್ತೇನೆ ಅಂತ ಹೇಳಿದ್ರು. ಅವ್ರು ಹೇಳಿದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ. ಅದಕ್ಕೆ ಪಾಲಕರು ಹೊಣೆಗಾರಾಗ್ತೀವಿ ಅಂತ ನನ್ನ ಭಾವನೆ ಇದೆ. ಶಿಕ್ಷಣ ಕಲೀಲೇಬೇಕು. ಇವತ್ತು ಮಧ್ಯ ವಿದ್ಯಮಾನಕ್ಕೆ ಪ್ರತಿಯೊಬ್ಬರೂ ಸಹಿತವಾಗಿ ಆ ಒಂದು ಮಟ್ಟದ ಹಂತದ ಶಿಕ್ಷಣ ಇವತ್ತು ಆಗದೆ ಹೋದರೆ ಮುಂದಿನ ಬದುಕಿಗೆ ಕಷ್ಟ ಅಂತೇಳಿ ನನಗೆ ಅನಿಸಿಕೆ. ಮಂಗಳೂರಿಗೆ ಹೋಗೋ ತಯಾರಿ ಮಾಡ್ತಾ ಇದ್ದಾಳೆ. ಇದು ನಮ್ಮ ಒಂದು ವೈಯಕ್ತಿಕ ಕುಟುಂಬ. ನಮ್ಮ ಮನೆಯವರು ಸುಬ್ರಾಯ ಭಟ್ ಅಂತೇಳಿ ಹಿಂದೆ ಆ ಕಾಲದಲ್ಲಿ 4th-7th ಶಾಲೆನೂ ಇಲ್ಲಾಗಿತ್ತಂತೆ. ಆ ಚಿಕ್ಕಪ್ಪ ನಮ್ಮ ಸುಬ್ರಾಯ ಭಟ್ SC ಭಟ್ ಅಂತೇಳಿ ಹಿಲ್ಲೂರದಲ್ಲಿ ಒಂದು 7th-8th ಶಾಲೆ ಇದ್ದಿದ್ದನ್ನು ಹೇಳ್ತಿದ್ರು. ಇಲ್ಲಿಂದ ಹಿಲ್ಲೂರ ಹತ್ರ ನೀವು ನೋಡಿರ್ಬೋದು, ಅಲ್ಲಿ ಯಾರ್ದೋ ಮನೆಯಲ್ಲಿ ಅಡುಗೆ ಬೇಯಿಸ್ಕೊಂಡು 7th ಕಲ್ತ್ಕೊಂಡು ಅಲ್ಲಿ ಹೋದವರು ಅಂತಾರೆ. ತದನಂತರದಲ್ಲಿ ಅವರು ಅಂಕೋಲ ಮಾಡಿದ್ದಾರೆ. ಕೊನೆಗೆ ಜೈನ್ ದಾಸ್ ಕುಲದಲ್ಲಿ ಪೂರ್ತಿ ಶಿಕ್ಷಣ ಮುಗಿಸಿ ಮುಖ್ಯ ಉಪಾಧ್ಯಾಯರಾಗಿ ನಿವೃತ್ತಿಯರಾಗಿದ್ದಾರೆ. ಅವ್ರು ಈಗಿಲ್ಲ, ಅವ್ರೇನೋ ಬೇರೆ ಕಾರಣಾಂತರ ಆರೋಗ್ಯ ದೃಷ್ಟಿಯಿಂದ ಅವರು. ಆದರೆ ಆ ಕಾಲದಲ್ಲಿ ಅವರು ನಮ್ಮ ಇಬ್ಬರೇ ನಮ್ಮ ಭಾಗದಲ್ಲಿ ಒಂದು ಆ ಒಂದು ಶಿಕ್ಷಣ ಕಲಿತವರು. ಇಲ್ಲಿ ಅಂಗಡಿ ಬೆಲ್ಲದಲ್ಲಿ GN ಅಂತ ಇದ್ದಾರೆ. ನಮ್ಮ ಚಿಕ್ಕಪ್ಪನವರು ಇಲ್ಲೇ ನಮ್ಮ ತಾಲೂಕಿನಲ್ಲೇ ಕೆಲಸ ಮಾಡಿ ಅವ್ರು ನಿವೃತ್ತಿಯಾಗಿ ಅವರು ತಮ್ಮ ಪೂರ್ತಿ ಅವಧಿಯನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. ಹೇಳ್ತಿದ್ದು ಕಲ್ತು ನಾನು ತಿಳ್ಕೊಂಡು, ನನಗೆ ಗೊತ್ತಿದ್ದು, ನನಗೂ ಗೊತ್ತಾಗ್ತದೆ. ಆದರೆ ನಮ್ಮ ಚಿಕ್ಕಪ್ಪನವರು ಸಹಿತವಾಗಿ ನಮಗೆ ನಾವು ವಿದ್ಯಾಭ್ಯಾಸ ಮಾಡಲಿಕ್ಕೆ ಅಂಕೋಲದಲ್ಲಿ ನನಗೆ ನಮ್ಮ ಅಣ್ಣನಿಗೆ ಅಥವಾ ನಮ್ಮ ಮಕ್ಕಳಿಗೆ ಅಲ್ಲಿ ಅವ್ರ ಮನೆಯಲ್ಲೇ ನಮಗೆ ಎಲ್ಲವನ್ನು ನೋಡ್ಕೊಂಡು ವಿದ್ಯಾಭ್ಯಾಸ ಮಾಡಿದಂಥ ಏನಿದ್ದರೆ ಅದು ನಮ್ಮ ಚಿಕ್ಕಪ್ಪನವ್ರಿಗೆ ಸಲ್ತದೆ. ಯಾಕಂದ್ರೆ ಆ ಕಾಲದಲ್ಲಿ ಅವರು ಚಿಕ್ಕ ವಿದ್ಯಾಭ್ಯಾಸ ಮಾಡಿ ಒಂದು ವೃತ್ತಿಯನ್ನು ಮಾಡಿಕೊಂಡಿದ್ದಕ್ಕಾಗಿ ನಾವು ಸಹಿತ ಒಂದು SLCನವರು ಕಲೀಲಿಕ್ಕಾಯ್ತಾರೆ ಅಂತ ಹೆಮ್ಮೆಯೂ ನನಗೆ ಖುಷಿಯೂ ಇದೆ. ಅಂದರೆ ಇದೆಲ್ಲನೂ ಕೂಡ ಭೂಮಿ ತಾಯಿನ ಕೊಟ್ಟಿದ್ದು. ಅಲ್ಲ, ಇದಕ್ಕೆಲ್ಲ ಮೂಲ ನಮಗೆ ಮತ್ತಾವ ಸೋರ್ಸು ಇಲ್ಲ, ಬೇರೆ ಮೂಲ ಇಲ್ಲ. ಬೇರೆ ಬೇರೆ ನಮ್ಮ ಕುಟುಂಬದ ಬೇರೆ ಬೇರೆ ಕಡೆ ಅವ್ರು ಮಾಡ್ಕೊಂಡಿದ್ದಾರೆ ಹೊರತಾಗಿ ಅವರಿಂದ ನಾವು ತಗೊಳ್ಳೋದಿಲ್ಲ, ನಾವು ಅವ್ರಿಗೆ ಕೊಡಲಿಲ್ಲ. ಅವ್ರವ್ರ ದುಡಿಮೆ ಅವರೇ ಮಾಡ್ತಾರೆ, ಅವರೇ ಖರ್ಚು ಮಾಡ್ಕೊಳ್ತಾರೆ. ನಮ್ಮ ಭೂಮಿಯಲ್ಲಿ ನಾವು ಏನು ಖರ್ಚು ಮಾಡ್ತೇವೆ ಆದಾಯ ಗಳಿಸ್ತೇವೆ, ಇವತ್ತಿಗೂ ನಮಗೆ ಅದು ಸಲ್ತನ ಇದೆ. ಆ ಒಂದು ಬರುವಿಕೆ ಅಂದರೆ ಹೆಚ್ಚಿಗೆ ಆಗದಿರು ನಮಗೆ ತೃಪ್ತಿ ಇದೆ. ನಾವು ಅಭಿವೃದ್ಧಿ ಆಗಿ ಮಾಡಿದ್ದೇವೆ ಸಹಿತ ಚಿಕ್ಕಪ್ಪನವ್ರಿಗೆ ಅಣ್ಣವ್ರಿಗೆ ಕಲಿಸಿದಲ್ಲ. ಆ ಒಂದು ದಾರಿ ನಮ್ಮಲ್ಲಿ ಇವತ್ತು ಎಲ್ಲರೂ ಇದ್ದವರು ಶಿಕ್ಷಣವಂತರಾಗಿದ್ದ ಹೇಳಿಕ್ಕೆ ನಮ್ಮ ಖುಷಿನೂ ಇದೆ. ಅಂದರೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ ಕೆಲವೊಂದು ಜನ ಪೇಟೆಗೆ ಹೋಗ್ತಾರೆ, ನೌಕರಿ ಮಾಡ್ತಾರೆ, ಕೊನೆಗೆ ಒಂದು ಮನೆಯೋ ಒಂದು ಎಕರೆನೋ ಜಮೀನು ಹಿಡಿದು ಮತ್ತೆ ಅಲ್ಲಿಗೆ ಬರ್ತಾರೆ. ಅಂದ್ರೆ ಹೆಚ್ಚು ಕಡಿಮೆ ಎಲ್ಲರೂ ಒಂದೇ ಲೈನ್ನಲ್ಲೇ ಇರ್ತಾರೆ, ಹೌದಲ್ಲ? ಇಷ್ಟೆಲ್ಲ ಖುಷಿನೂ ಹಂಚ್ಕೊಂಡ್ರಿ, ಹಳೆಯದನ್ನ ಎಲ್ಲ ನೆನಪು ಮಾಡ್ಕೊಂಡ್ರಿ ಒಂದು ಹಂತದವರೆಗೆ ಭೂಮಿ ತಾಯಿ ನಂಬಿ. ಕೃಷಿ ಬದುಕಿನ ಅನುಭವಗಳು ಈ ವಿಷಯವಾಗಿ ಅಂಕೋಲಾದ ಅಚ್ಚುವೆಯ ಭೈರವೀಶ್ವರ್ ನರಸಿಂಹ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು HB ರಾಮಡಗಿ. ಜಾಕರ್ರ,

ತಗ್ಗಾದ ಚಿಕ್ಕ ಹಾಗೂ ಹಳದಿ ಪ್ರದೇಶಗಳು ಕಂಡುಬರುತ್ತವೆ. ಹೀಗೆ ಅವು ಬೆಳೆದು ಬೆರೆತು ಒಂದಾಗಿ ದೊರೆತಿರಬೇಕು. ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋ ಬೀಜಕ್ಕೆ ಕಾರ್ಬನ್ ಡೈಜಮ್ 1 ಗ್ರಾಂ ಅಥವಾ 5 ಗ್ರಾಂ ಟ್ರೈಕೋಡರ್ಮಾ ಬೀಜೋಪಚರಿಸಿ ಬಿತ್ತಬೇಕು. ಹೆಕ್ಸಾಕೋನೋಜಲ್ 1 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಜಂತು ರೋಗ. ಈ ರೋಗವು ಡೈಟಿಲೆಂಕಸ್ ಎಂಬ ಸಸ್ಯ ಸೂತ್ರ ಕ್ರಿಮಿಯಿಂದ ಬರುತ್ತದೆ. ಈ ರೋಗದ ತಿರುಚಿಕೊಂಡಿರುತ್ತವೆ. ಗಡ್ಡೆಗಳ ಕೆಳಭಾಗದಲ್ಲಿ ಮೃದುವಾಗಿದ್ದು ಬೇರುಗಳ ಮೇಲೆ ಗಂಟುಗಳು ಕಂಡುಬರುತ್ತವೆ. ಹೊರಬದಿಯ ಎಲೆಗಳು ಒಣಗಿ ಉದುರುತ್ತವೆ. ಗಡ್ಡೆಗಳು ಕೆಲವೊಂದು ಸಂದರ್ಭದಲ್ಲಿ ಸೀಳಿದಂತೆ ಕಂಡುಬಂದು ಇನ್ನಿತರ ರೋಗಾಣುಗಳಿಗೆ ಪ್ರವೇಶಿಸಲು ಸಹಾಯವಾಗುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ, ಬಿತ್ತನೆಗೆ ರೋಗರಹಿತ ಬೀಜ ಅಥವಾ 100 ಕೆಜಿ ಪ್ರತಿ ಎಕರೆಗೆ ಅಥವಾ 4-8, 3-4 ಕೆಜಿ ಗುಂಟೆಗೆ ಬಳಸಬೇಕು. ಬೆಳೆ ಪರಿವರ್ತನೆಯನ್ನು ಕೈಗೊಳ್ಳುತ್ತಿರಬೇಕು. ಥ್ರಿಪ್ಸ್ ಕೀಟಗಳು. ಥ್ರಿಪ್ಸ್ ನುಸಿಗಳು ಎಲೆಯ ಮೇಲೆ ಹೆಚ್ಚಾಗಿ ಕಂಡುಬರುತ್ತವೆ. ಎಲೆಗಳ ಸುಳಿಯಲ್ಲಿ ಮತ್ತು ಎಲೆಗಳ ಕೆಳಗೆ ಕುಳಿತು ರಸ ಹೀರುತ್ತವೆ. ಎಲೆಗಳ ಮೇಲೆ ಬಿಳಿ ಬಿಳಿಯಾದ ಮಚ್ಚೆಗಳು ಕಾಣಿಸುತ್ತವೆ, ನಂತರ ಒಣಗುತ್ತದೆ. ಇದರ ನಿರ್ವಹಣೆ ಹೇಗೆಂದರೆ, ಬಿತ್ತಿದ 3 ವಾರಗಳ ನಂತರ ಬೆಳೆಗೆ 1.85 WSC ಅಥವಾ 1.3 ಮಿಲಿ ಆಕ್ಸಿಡೆಮಟಾನ್ ಮಿಥೈಲ್ 1 ಲೀಟರ್. ರೈತರಿಗೆ ಸಲಹೆ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಜನಪದ ಸಂಗೀತ. ಆಶಾ ಕಿರಣ ಜನೌಷಧಿ ಕೇಂದ್ರಗಳು 1400ಕ್ಕೂ ಹೆಚ್ಚು ಬಗೆಯ ಔಷಧಗಳು, 220ಕ್ಕೂ ಹೆಚ್ಚು ಬಗೆಯ ಶಸ್ತ್ರಚಿಕಿತ್ಸಾ ಉಪಕರಣಗಳು, ಕ್ಯಾನ್ಸರ್ ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳಿಗೂ ಔಷಧಗಳು ವೈದ್ಯ ಜನೌಷಧಿ ಕೇಂದ್ರಗಳಿವೆ. ನಿಮ್ಮ ಹತ್ತಿರದ ಜನೌಷಧಿ ಕೇಂದ್ರಕ್ಕೆ ಇಂದೇ ಭೇಟಿ ಕೊಡಿ. ಅತಿ ಕಡಿಮೆ ಬೆಲೆಯಲ್ಲಿ ಉತ್ತಮ ಗುಣಮಟ್ಟದ ಔಷಧಗಳನ್ನು ಖರೀದಿಸಿ. ಜನೌಷಧಿ ಕೇಂದ್ರಗಳು ಸದಾ ನಿಮ್ಮ ಸೇವೆಗೆ ಸಿದ್ಧ. ಪ್ರಕಟಣೆ ಆರೋಗ್ಯ ಮತ್ತು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಗೌರಿಗೌಡ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಹಾಡುಗಳು. ಕೋಪ ಕೇಲೋ ತೋ ದೇವರಿಗೆ ಕೇಲೋ ತೋ ಪಂಚಾಳದ ಎಲೆ ಪಂಚಾಳದ ಎಲೆ ಕಡಕೆ ಬೇಕೇಲೋ ತಮಂದಿರಬೇಕು ಮಂದಿರಬೇಕೇ ಗರದೇಣ ಮಕ್ಕಳು ಅಂಡ ಕೋಗೆ ಬರ ಮೇಡ ಮುರಸೋತೇ ಬರಿ ಬಾರೇ ಮುರಸೋತೇ ಬರಿ ಬಾರೇ ಬಲ ಕೈಯ ಮುಗಿ ಬಾರೇ ಬಾಳಂತಿ ಕೈ ಮುಗದಿ ಕಾಯ ಒಡೆ ಮಿಂದಲ್ಲೆ ನಿಳ್ಳೆ ಕೈ ಬಾಳೆ ಕೈ ಕಾಜಿ ಕೈ ಕರಿಯ ಮಣಿ ಕಾಜಿ ಕೈ ಕರಿಯ ಮಣಿ ಕೈ ಬಾಳಂತಿ ಒಳಡಿ ಮೀವ ಕರೆ ಡೊಲರ ಸೇನ ಬಿರಸು ನಿರನಿ ಸಾಜ ಸಿರಿ ಗನಂದ ಗಂಧ ಬಾಳಂತಿ ನಿಂದಲ್ಲೋರಿಯ ಕರೆ ಚರ ನೊರಗೆ ಜೇನೊಣಗೆ ದಗೋಮೋಗಲಿ ಗೋಗ ಮಕ್ಕಳು ತಡವಿಲ್ಲದೇ ನೀ ಕೊಡು, ನೀ ಕೊಡುವರೆ ಲಂಬರದ ತುಂಬಿ ಮರದೇ ನೀ ಕೊಡು. ಮಕಮಾರಿ ತಳಕಂಡಿ ಭಟ್ಟರ ಮನೆಗೆ ಸೂನ ಬಂದಿ ಗೋಪಿಯನ ತಾನವಿಲ್ಲೆ ಕಂದನ ಕೈತೋಳು ಕೇಳಲು ಬಂದೆ ಶುಕ್ರರ ಗಳಗಿಲಿ ಹುಟ್ಟಿದ ಕಂದ ತಂದಿಗೋ ತಾಯಿಗೂ ಬಾಗಿಯನೆ ತಂದ ಅಟ್ಟನ ಮಾತ ತಟ್ಟನೆ ಕೇಳಲೆ ತನ್ನ ಮನೆಗೆ ತಾನು ಬಂದಳೆ ಗೋಪಿ ತೊಟ್ಲಿಗೆ ಬಂದದ್ದು ಹನ್ನೆರಡು ನೇಣು ತೊಟ್ಲಿಗೆ ಬಂದದ್ದು ಹನ್ನೆರಡು ಒಲಗಿ ಸರ್ಪ ಭೋಜನದ ಹಾಸುಗಿ ಆಸೆ ಮಿಕ್ಕಿದ ಕೆಂಪೆ ಪಳ ಹುಟ್ಟಿ ಅರಿಯೋ ಜೋಜನಂದಳೆ ಗೋಪಿ ಉರಿಯೋ ಜೋಜನಂದಳೆ ಗೋಪಿ ಪ್ರಗೇ ಬಣ್ಣದ ಮಿತ್ರ ಕಣ್ಣೋಡಿ ಮಾಕದ ಕಂಡೇ ನೋಪು ಮಾನಿಗೆ ಬಣ ಮಕದ ಕುದುರಿ ಏರಿ ಕಂಡೇನೋ ಪೂಮಾನಿಗೆ ಬೋಳನ ಕೋಗೈ ದಾಸನು ಗಲದೆ ಕುಸೋ ದಾಸನು ಗಲದೆ ಬಂದಿದವೆ ಸಾಕ ಮಾತು ಬಲವಿಲಿ ಅಂದೇ ಬಲ ಭಟ್ಟಿ ಹೋಗೆ ಭಟ್ಟರ ಮನೆಗೋಗಿ ನಡೆದರೆ ಕುಂಗಳ ತಗಲೋದಿ ಭಟ್ಟರೆ ಅಳೆಯ ಮುರತಾನೆ ನೋಡೋಗೆ ಸಿಂಗಾರ ಮನಕೋದು ಸಿಂಗಾರು ಅಲದೆ ಕುಸೋದರೆ ಯಾರು ಬಾಳೆ ಕುಸುಮರೆ ಬಂದ ಮುಗಿದವೆ ಸಮಯಿ ಮನಿಗೋಗೆ ಹೇಳಿದರೆ ಕುಂಡಿತವ ತಗದೋದೆ ಭಟ್ಟರೆ ಗಂಡಗಣೆಯನ್ನು ವಾಲ ಹೊರಗೆ ಹಿಂಗುತಿ ಮನ ಮಾಡಲೆ ಬೆದ ಬಂದು ತಮ್ಮನ ಮಂಡಪೊರಗೆ ಇಟ್ಟಗೆ ತಡಬಾರದು ತೊನ್ನೆ ರೂಪಾಯಿ ತೋಡಿ ತೊಳಿಯಲ್ಲಿಟ್ಟಿ ಗಂಡೆ ಒಳಿಯ ನಿಶ್ವಾಗದೆ ಬೆಳಗಿರದ ಬೆಳಕಿಲೆ ಅಮರ ಸುಮರವೇ ನಮಯ್ಯ ಕೊಟ್ಟೆ ನಿರಂದಿ ಕಗರೆ ಇಟ್ಟಲಿ ಮಾವನ ಮಗಳಿಗೆ ಮನಿ ಜಾತಿಯ ಮುಟಿ ಮನಿ ಜಾತಿಯ ಎಲ್ಲರ ಮಾವನ ಮಗಳಿಗೆ ತರ ಮಾವನ ಮಗಳು ತಂಗ ಕಡಗ ಕಡಗ ಜೊತೆ